ಅನೇಜದೇಕಂ ಮನಸೋ ಜವೀಯಃ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಷತ್. ಸದ್ಭಾವಕೋನ್ಯಾನತ್ಯೇತಿ ತಿಷ್ಠತ್. ತಸ್ಮಿನ್ನಪೋ ಮಾತರಿ ಶ್ವಾ ದಧಾತಿ. ತದೇಜತಿ ತನ್ನೈಜತಿ. ತದ್ದೂರೇ ತದ್ವಂತಿಕೇ. ತದಂತರಸ್ಯ ಸರ್ವಸ್ಯ. ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದೇ ತದೇಜತಿ ತನ್ನೈಜತಿ. ತದ್ದೂರೇ ತದ್ವಂತಿಕೇ. ತದಂತರಸ್ಯ ಸರ್ವಸ್ಯ. ತದು ಸರ್ವಸ್ಯಾಸ್ಯ ಬಾಹ್ಯತಃ. ತದ್ಧಾವತಃ ದ್ರುತಂ ಗಚ್ಛತಃ ಅನ್ಯಾ ಆತ್ಮವಿಲಕ್ಷಣ ಆತ್ಮನಃ ವಾಗೀಂದ್ರಿಯ ಪ್ರಭೃತಿನ ಅತ್ಯೇತಿ ಪ್ರಭೃತಿನ್ ಅತ್ಯೇತಿ ಅತೀತ್ಯ ಗಚ್ಚತೀವ. ಎಲ್ಲವನ್ನು ನುಂಗ್ತಾ ನುಂಗ್ತಾನೆ ಹೋಗ್ತಾ ಇರ್ತಾನೆ. ಇವ ಅರ್ಥ ಸ್ವಯಮೇವ ದರ್ಶಯತಿ. ಈ ಅರ್ಥವು ಈ ಶಬ್ದವು ತನ್ನ ಅರ್ಥವನ್ನು ಸ್ವಯಂ ತಿಳಿಸಿ ಹೇಳುತ್ತದೆ. ಏನು ಅಂತಂದ್ರೆ ತಿಷ್ಠತಿ ಇತಿ. ಅವನು ಸುಮ್ಮನೆ ಇರ್ತಾನೆ. ಸ್ವಯಂ ಅವಿಕ್ರಿಯಮೇವ ಸ್ಯಾತ್ ಇತ್ಯರ್ಥ. ಆತ್ಮನು ಎಲ್ಲವನ್ನು ನುಂಗ್ತಾ ನುಂಗ್ತಾ ಹೋಗ್ತಾನೆ. ಇದರ ಅರ್ಥ ಏನಂದ್ರೆ ಅವನಿಗಿದ್ದಲ್ಲೇ ಇರ್ತಾನೆ. ಅವನಲ್ಲಿ ಯಾವ ಬದಲಾವಣೆಗಳು ವಿಕಾರಗಳು ವೈಗಾಟಗಳು ಚಲನೆಗಳು ಇರೋದಿಲ್ಲ. ಸ್ವಯಂ ಅವಿಕ್ರಿಯಮೇವ ಸತ್ ಇತ್ಯರ್ಥ. ಸತ್ ರೂಪದಿಂದ ಕ್ರಿಯಾರಹಿತನಾಗಿ ಇರುತ್ತಾನೆ. ಭಾಷ್ಯ ತಸ್ಮಿನ್ ಆತ್ಮತತ್ವೇ ಸತಿ ನಿತ್ಯ ಚೈತನ್ಯ ಸ್ವಭಾವೇ ಮಾತರಿಶ್ವ. ಅದು ಆಗಿದೆಯಲ್ಲ ಮಾತರಿಶ್ವ. ಮಾತರಿಶ್ವ ಮಾತರಿ ಅಂತರಿಕ್ಷೇ ಶ್ವಯತಿ ಗಚ್ಚತಿ ಇತಿ. ಮಾತರಿಶ್ವ ಇದು ಮಾತರಿಶ್ವ ಅನ್ನೋ ಶಬ್ದದ ಡೆಫಿನೇಷನ್. ಮಾತರಿ ಶ್ವಯತಿ ಇತಿ ಮಾತರಿಶ್ವ ಅಂತರಿಕ್ಷೇ ಶ್ವಯತಿ. ಮಾತರಿ ಅಂದ್ರೆ ಅಂತರಿಕ್ಷ, ಶ್ವಯತಿ ಅಂದ್ರೆ ಗಚ್ಚತಿ. ಆಕಾಶದಲ್ಲಿ ಚಲಿಸುವುದು ಯಾವುದು? ಆಕಾಶದಲ್ಲಿ ಚಲಿಸೋದು ಯಾವುದು? ವಾಯು. ಹೌದಾ? ವಾಯು ಗಚ್ಚತಿ ಇತಿ. ಆದ್ದರಿಂದ ವಾಯುವಿಗೆ ಇನ್ನೊಂದು ಹೆಸರೇನು? ಮಾತರಿಶ್ವ. ವಾಯುವಿಗೆ ಹೆಸರು ಮಾತರಿಶ್ವ. ಸರ್ವ ಪ್ರಾಣಭೃತ. ಓಕೆ ಭಾಷ್ಯ ಸರ್ವ ಪ್ರಾಣಭೃತ ಕ್ರಿಯಾತ್ಮಕ ಯತ್ ಆಶ್ರಯಾಣಿ ಕಾರ್ಯಕರಣ ಜಾತಾನಿ ಯಸ್ಮಿನ್ ಊತಾನಿ ಪ್ರೇತ್ಪೃತಾನಿ ಚ ಯತ್ ಸೂತ್ರ ಸಮ್ಯಕ ಸರ್ವಸ್ಯ ಜಗತಃ ವಿಧಾರಯಿತೃ ಸ ಮಾತರಿಶ್ವ ವಾಯು, ಆಕಾಶದಲ್ಲಿ ಚಲಿಸುವಂತಹ ವಾಯುವಿಗೆ ಮಾತರಿಶ್ವ ಅಂತ ಇನ್ನೊಂದು ಹೆಸರು. ಏನೇನು ಮಾಡುತ್ತದೆ ಇದು ವಾಯು? ಸರ್ವ ಪ್ರಾಣಭೃತ, ಎಲ್ಲ ಪ್ರಾಣಗಳನ್ನು ಧರಿಸಿಕೊಂಡಿದೆ ಈ ಪ್ರಾಣ. ಇದು ವೈಟಲ್ ಫೋರ್ಸ್ ಅಂತ, ಇದು ಶಕ್ತಿ. ಈ ದೇಹವು ಚಲಿಸಲಿಕ್ಕೆ, ದೇಹವು ಕಾರ್ಯದಲ್ಲಿ ತೊಡಗಲಿಕ್ಕೆ, ಪ್ರಾಣವು ಚಲಿಸಲಿಕ್ಕೆ ಇದು ಶಕ್ತಿ. ಪ್ರಾಣಭೃತ, ಸರ್ವ ಪ್ರಾಣಭೃತ, ಕ್ರಿಯಾತ್ಮಕ, ಚಟುವಟಿಕೆಯಲ್ಲಿ ತೊಡಗಿಸುತ್ತದೆ. ಯದ ಆಶ್ರಯಾಣಿ ಕಾರ್ಯಕರಣ ಜಾತಾನಿ, ಇದಕ್ಕೆ ಆತ್ಮನು ಆಶ್ರಯವಾಗಿರುತ್ತಾನೆ. ಆತ್ಮನು ಪ್ರಾಣನಿಗೆ ಆಶ್ರಯವಾಗಿರ್ತಾನೆ. ಕಾರ್ಯಕರಣ ಸಂಘಾತ, ಕಾರ್ಯಕರಣ ಜಾತ, ಅವನ ಸಾನ್ನಿಧ್ಯದಲ್ಲಿ ಕಾರ್ಯಕರಣಗಳು ಎರಡೂ ಜತೆಗೂಡಿಕೊಂಡು ಕರ್ಮದಲ್ಲಿ ಪ್ರಕಟವಾಗ್ತದೆ. ಆ ಕೂಡುವಿಕೆ ಅಂದರೆ ಎಷ್ಟು ಮಟ್ಟಿಗೆ ಕೂಡುವಿಕೆ ಅಂದರೆ ಓತಾನಿ ಪ್ರೋತಾನಿ. ಅವು ಹೇಗಿರ್ತವೆ? ಅವು ಎಲ್ಲ ಒಳ ಒಂದಕ್ಕೊಂದು ಹಾಸು ಹಕ್ಕಾಗಿರ್ತವೆ. ಯಾವ್ಯಾವವು? ಓತಾನಿ ಪ್ರೋತಾನಿ, ಅವು ಕೂಡಿರ್ತಾವೆ ಅಂತ ಹೇಳಿದ್ದಾರೆ. ಯಾವ್ಯಾವ ಕೂಡಿರ್ತಾವೆ? ಪ್ರಾಣ, ಪ್ರಾಣಭೂತ ಕ್ರಿಯಾತ್ಮಕ, ಯದಾಶ್ರಯಾಣಿ ಕಾರ್ಯಕರಣ ಜಾತ. ಪ್ರಾಣ ಮತ್ತು ಇಂದ್ರಿಯಗಳು, ಕರಣ ಅಂದ್ರೆ ಇಂದ್ರಿಯಗಳು, ಪ್ರಾಣಕರಣಗಳು ಹೇಗೆ ಕೂಡ್ಕೊಂಡಿರ್ತವೆ? ಓತಾನಿ ಪ್ರೇತ ಪ್ರೋತಾನಿ ಅಂತ, ಯಸ್ಮಿನ್ ಓತಾನಿ ಪ್ರೋತಾನಿ ಚ ಸೂತ್ರ ಸಮ್ಯಕ ಅಂತ ನಾವಿಲ್ಲಿ ಲಕ್ಷಣವಾಗಿ ಅರ್ಥ ಮಾಡ್ಕೋಬೇಕು. ನೀವು ನಿಜವಾಗಿ ಹೋಗಿ ಹುಡುಕಬೇಕಾದ್ರೆ ನೀವೇನಾಗ್ತದೆ, ಅವು ಎರಡು ನಿಜವಾಗಿ ಇವೆ ಅಂತ ಆಗ್ತದೆ. ಪ್ರಾಣ ಅನ್ನೋದು ಒಂದಿದೆ ಮತ್ತು ಕರಣ ಅನ್ನೋದು ಒಂದಿದೆ, ಇವೆರಡು ಹೆಂಗೆ, ಹಾಲು ಅನ್ನೋದು ಒಂದಿದೆ, ಸಕ್ಕರೆ ಅನ್ನೋದು ಒಂದಿದೆ, ನೀರನ್ನೋದು ಒಂದಿದೆ, ಉಪ್ಪನ್ನೋದು ಒಂದಿದೆ ಅಂತ, ಹೇಗೆ ಸತ್ಯ ಸತ್ಯ ಅಂತ. ಹಾಗೆ ಇವು ಪ್ರಾಣ ಮತ್ತು ಕರ್ಮೇಂದ್ರಿಯ ಇವೆರಡು ಸತ್ಯವಾಗಿಯೂ ಇವೆ ಅಂತ ನಾವಾಗಿ ಹೇಳಿಕೊಟ್ಟಂಗಾಗ್ತದೆ. ಯಾವಾಗ ಅವು ನಿಜವಾಗಿಯೂ ಕೂಡ್ಕೊಂಡಾಗ, ನಿಜವಾಗಿಯೂ ಕೂಡ್ಕೊಂಡಿಲ್ಲವು. ಓತ ಪ್ರೋತಾನಿ ಸೂತ್ರ ಸಂಜ್ಞಕಂ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ನಾಟ್ ದಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಾಣ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಕರ್ಮ, ಕರ್ಮೇಂದ್ರಿಯ. ಅಲ್ಲೊಂದು ಹಾಲು ಅಂತ ಒಂದಿದೆ, ಈ ಕಡೆ ಒಂದು ಸಕ್ಕರೆ ಅಂತ ಒಂದು ಡಬ್ಬಿ ಇದೆ, ಈ ಡಬ್ಬಿಯಿಂದ ಸಕ್ಕರೆ ತೆಗೆದು ಹಾಲಿನಲ್ಲಿ ಹಾಕ್ತೇವೆ. ಅಲ್ಲಿ ಪ್ರಾಣ ಅಂತ ಒಂದಿದೆ, ಇಲ್ಲಿ ಕರ್ಮೇಂದ್ರಿಯ ಅಂತ ಒಂದಿದೆ, ಇವೆರಡು ಒಂದಕ್ಕೊಂದು ಕೂಡ್ಕೊಂಡಾವೆ. ಹಾಗಲ್ಲ, ನಮಗೆ ಅರ್ಥ ಆಗಲಿ ಅಂತ ಸೂತ್ರ ಸಂಜ್ಞಕಂ ಸರ್ವಸ್ಯ ಜಗತಃ ವಿಧಾರ ಇತ್ತು. ಏನು ಈ ಸೂತ್ರ ಮಾತ್ರವಾಗಿ ಹೇಳಿದ ಈ ವಾಕ್ಯದಿಂದ ನಾವು ತಾತ್ಪರ್ಯವಾಗಿ ಅರ್ಥ ಮಾಡಿಕೊಳ್ಳೋದು ಏನಿದೆ? ಇಷ್ಟೇ, ಸರ್ವಸ್ಯ ಜಗತಃ ವಿಧಾರ ಇತ್ತು, ಸಮಸ್ತ ಜಗತ್ತನ್ನ ಧರಿಸುವಂತಹ ಶಕ್ತಿ ಇದಕ್ಕಿದೆ ಅಷ್ಟು ಹೇಳಲಿಕ್ಕೆ ಅದು ಎಲ್ಲೆ ನೀವು ಕೂಡಿಕೊಂಡಿದೆ ಅನ್ನುವಂತಹ ಮಾತನ್ನ ತಂದಿದ್ದಾರೆ. ಯಾವುದದು ಧರಿಸಿದ್ದು? ಮಾತರಿಶ್ವ, ಮಾತರಿಶ್ವ. ಈ ಮಾತರಿಶ್ವದಿಂದಾಗಿ ಏನಾಯ್ತು ಮುಂದೆ? ಈ ಮಾತರಿಶ್ವದಿಂದಾಗಿ ಅಪಹ, ಭಾಷ್ಯ, ಅಪಹ ಕರ್ಮಾಣಿ ಪ್ರಾಣಿನಾಂ ಚೇಷ್ಟಾ ಲಕ್ಷಣಾನಿ. ಹೀಗೆ ಕೂಡಿಕೊಂಡಂತೆ ಆಗಿದ್ದರಿಂದಾಗಿ ಅಲ್ಲಿ ಮನಸ್ಸು ಬುದ್ಧಿಯಲ್ಲಿ ವಾಸನಾಗಳು ಆಶೆ ಇಚ್ಛೆಗಳು ಚಿಗುರುವರೆಗೂ ಆ ಚಿಗುರುಡದ ಕಾರಣವಾಗಿ ಪ್ರಾಣಿನಾಂ ಚೇಷ್ಟ, ಯಾವ ಚೇಷ್ಟ? ಕರ್ಮ ಚೇಷ್ಟ, ಶಾರೀರಿಕ ವಾಚಿಕ ಮಾನಸಿಕ ಕರ್ಮ ಚೇಷ್ಟ ಅವೆಲ್ಲವೂ ಪ್ರಾರಂಭವಾಗುತ್ತೆ. ಬರೀ ಮನುಷ್ಯನಲ್ಲಿ ಜೀವಭೂತರಾಶಿಗಳು ಇಷ್ಟೇ ಅಲ್ಲ, ಸಮಸ್ತ ಪಂಚಮಹಾಭೂತಗಳಲ್ಲಿಯೂ ಚಟುವಟಿಕೆ ಪ್ರಾರಂಭ. ಏನ್ ಚಟುವಟಿಕೆಪ್ಪ? ಅಗ್ನಿ ಆದಿತ್ಯ ಪರ್ಜನ್ಯಾದೀನಾ ಜ್ವಲನ ದಹನ ಪ್ರಕಾಶ ಅಭಿವರ್ಷಣಾದಿ ಲಕ್ಷಣಾನಿ ದಧಾತಿ ವಿಭಜತಿ ಇತ್ಯರ್ಥಃ. ಆಕ್ಟಿವಿಟಿ ಮೊದಲ ಅಲ್ಲಿ ಪ್ರಾರಂಭ ಆಗ್ತದೆ. ಪಂಚಮಹಾಭೂತಗಳು ಅವೆಲ್ಲವೂ ಆಕ್ಟಿವೇಟ್ ಆಗ್ತವೆ. ಆ ಆಕ್ಟಿವೇಟ್ ಆದಾಗ ಅವುಗಳಲ್ಲಿ ಎರಡು ಲೆಕ್ಕಾಚಾರ, ಒಂದು ಅಪಂಚೀಕೃತ ಪಂಚಮಹಾಭೂತ, ಇನ್ನೊಂದು ಪಂಚೀಕೃತ ಪಂಚಮಹಾ. ಅಪಂಚೀಕೃತ ಪಂಚಮಹಾಭೂತಗಳಿಗೆ ಪುನಃ ಮತ್ತೆ ಎರಡು ಥರ ಆಕ್ಟಿವಿಟಿ. ಅಪಂಚೀಕೃತ ಪಂಚಮಹಾಭೂತದ ಅವು ಇನ್ನೂ ಯಾವುದೇ ಪ್ರಕಾರವಾದಂತಹ ಚಟುವಟಿಕೆಯನ್ನು ಪ್ರಾರಂಭ ಮಾಡದೇ ಇದ್ರೂ ಕೂಡ ಅವು ಒಳಗೆ ಅವ್ಯಕ್ತವಾಗಿ ಚಟುವಟಿಕೆ ನಡೆದಿರುತ್ತದೆ. ಅದು ಯಾವುದು ಅಂತಂದ್ರೆ ಸತ್ವದಿಂದ ಮತ್ತು ರಜಸ್ಸಿನಿಂದ. ಸತ್ವದಿಂದ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು ಬುದ್ಧಿಗಳು ಬಂದದ್ದಾದ್ರೆ, ಅಲ್ಲಿ ರಜಸ್ಸಿನಿಂದ ಕರ್ಮೇಂದ್ರಿಯಗಳು ಮತ್ತು ಪ್ರಾಣ ಆಕ್ಟಿವೇಟ್ ಆಗ್ತದೆ. ಹೀಗಾಗಿ ಅವುಗಳವು ತಕ್ಕಂತೆ ಲಕ್ಷಣಗಳನ್ನು ಹೇಳ್ತಾರೆ. ಏನು? ಅಗ್ನಿ ಆದಿತ್ಯ ಪರ್ಜನ್ಯಾದೀನ. ಏನಪ್ಪ ಲಕ್ಷಣ ಹೇಳ್ತೀರಿ? ಜ್ವಲನ ಜ್ವಲನ ದಹನ, ಉಳಿಯುವುದು ಮತ್ತು ಸುಡುವುದು. ಯಾರ ಲಕ್ಷಣ? ಅಗ್ನಿಯ ಲಕ್ಷಣ. ಆಮೇಲೆ ಆದಿತ್ಯ ಪ್ರಕಾಶ, ಅದೇ ಇದೆ ಅಲ್ಲ. ಆನಂತರ ಪರ್ಜನ್ಯಾದೀನ, ಏನ್ ಕೊಡ್ತಿರಲಿ? ಅಭಿವರ್ಷಣಾದಿ ಲಕ್ಷಣಾನಿ ಇತ್ಯ. ಮುಂದೆ ಕಣ್ಣು ಏನ್ ಮಾಡ್ತದೆ, ಕಿವಿ ಏನ್ ಮಾಡ್ತದೆ, ಕೈ ಏನ್ ಮಾಡ್ತದೆ, ಕಾಲು ಏನ್ ಮಾಡ್ತದೆ, ಅವೆಲ್ಲ ಮುಂದೆ ಬರ್ತವೆ. ಅವನ್ನೆಲ್ಲ ಒಟ್ಟು ಸೇರಿಸಿ ಆದಿ ಪದ ಎಟ್ಸೆಟ್ರಾ ಎಟ್ಸೆಟ್ರಾ ಒಳಗೆಲ್ಲ ತುಂಬಿಟ್ಕೊಳ್ಳೋದು. ಏನಾಯ್ತು ಇವೆಲ್ಲ, ಏನ್ ಮಾಡ್ತವೆ ಇವೆಲ್ಲವನ್ನು? ಅವುಗಳವುಗಳ ಕರ್ಮಗಳನ್ನ ಅವುಗಳವುಗಳು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ವಿಭಜಿಸಿ ದದಾತಿ. ಮಂತ್ರದಲ್ಲಿ ಶಬ್ದ ಇದೆ ನೋಡಿ, ಮಂತ್ರದ ಕೊನೆಯ ಶಬ್ದ ಏನ್ ಶಬ್ದ? ಅಸ್ಮಿನ್ನಪೋ ಮಾತರಿಶ್ವಾ ದದಾತಿ. ಕಿಂ ದದಾತಿ ಅದನ್ನ ಇದು ಹೇಳ್ತಾರೆ. ಕಿಂ ದದಾತಿ ಅಂದ್ರೆ ಅವ್ರು ಹೇಳ್ತಾರೆ, ಅಭಿವರ್ಷಣಾದಿ ಲಕ್ಷಣಾನಿ ದಧಾತಿ ವಿಭಜತಿ ಇತ್ಯರ್ಥ. ವಿಭಜತಿ ಪರ್ಜನ್ಯಕ್ಕೆ ಅದರ ಕಾರ್ಯ ಅದಕ್ಕೆ, ಜ್ವಲನಕ್ಕೆ ದಹನಕ್ಕೆ ಅದರ ಕಾರ್ಯ ಅದಕ್ಕೆ, ಪ್ರಕಾಶ ಅದರ ಕಾರ್ಯ ಅದಕ್ಕೆ. ವಿಭಜತಿ ಯಾರು? ವಿಭಜತಿ ಮಾತರಿಶ್ವ. ಮಾತರಿಶ್ವ ಅಂದ್ರೆ ಯಾರು? ವಾಯು. ವಾಯು ಅಂದ್ರೆ ಬರೇ ಪ್ರಾಣವಾಯು ಅಂತ ಇಷ್ಟೇ ಅಲ್ಲ, ಎಲ್ಲ ಸಮಸ್ತ ವಾಯು ಕ್ರಿಯೆಗಳು. ಪ್ರಕಾಶ ಅಂದ್ರೆ ಬರೀ ಬೆಳಕಿನ ಕಿರಣಗಳು ಅಷ್ಟೇ ಅಲ್ಲ. ಪ್ರಕಾಶ ಅನ್ನೋ ಶಬ್ದಗೆ ಅಂದ್ರೆ ಅಲ್ಟ್ರಾ ವೈಲೆಟ್ ಅದು ಇದು ಏನೇನೋ ನನಗೂ ಗೊತ್ತಿಲ್ಲ, ಅದೆಲ್ಲ ಒಂದ್ಸಲ ನೋಡ್ಬೇಕು. ಅಷ್ಟು ಕಿರಣಗಳು ಅವತ್ತು ಸೇರಿಸಿ ಪ್ರಕಾಶ ವಿಭಜತಿ. ಮತ್ತೆ ಎಷ್ಟು ಮಜ ಅಂದ್ರೆ ನನ್ನ ಇಮ್ಯಾಜಿನೇಷನ್, ಸೂರ್ಯನಲ್ಲಿ ಬೆಳಕನ್ನ ಕೊಡುವ ಕಿರಣಗಳೇ ಬೇರೆ, ಸುಡುವ ಕಿರಣಗಳೇ ಬೇರೆ, ಪ್ರಾಣವನ್ನು ಹೆಚ್ಚಿಸುವ ಕಿರಣಗಳೇ ಬೇರೆ, ಪ್ರಾಣವನ್ನು ತಗ್ಗಿಸುವ ಬೇರೆ, ಉತ್ತರಾಯಣ ಕಿರಣಗಳು ಬೇರೆ, ದಕ್ಷಿಣಾಯನ ಕಿರಣಗಳು ಬೇರೆ. ಅವು ಬೇರೆ ಬೇರೆ ತಮಿಳು ರಶ್ಮಿ ಅಂತ ಕರೀತಾರೆ. ಆ ವಿಭಜನೆಯನ್ನು ಕೂಡ ಈ ವಾಯುವೇನೇ ಮಾಡ್ತದೆ. ಆ ವಿಭಜನೆಯನ್ನು ಇನ್ಫ್ಯಾಕ್ಟ್ ನಿಮಗಿದು ಗೊತ್ತಿದ್ರೆ ಒಳ್ಳೆಯದು. ಸೂರ್ಯ ಏನಿದು ಈ ತರದ ಭೂಮಿ ಅಲ್ಲ. ಸೂರ್ಯ ಅದು ಉರಿಯುತ್ತಿರುವ ಒಂದು ಗ್ಯಾಸ್. ನೀವು ಎಚ್ ಪಿ ಒಲೆ ಇರ್ತಿರೋ ಇಲ್ಲೋ, ಆ ಒಲೆಯೊಳಗೆ ಹಗ್ಗ ಹತ್ತಿರೋ ಇಲ್ಲೋ, ಅದು ಉರಿತಿರ್ತದೋ ಇಲ್ಲೋ, ಆ ಉರಿ ಒಳಗೆ ಏನದ? ಸೌಜದನ ಇಚ್ಛಿಲ್ವದನ ಏನದ? ಅಲ್ಲಿ ಗ್ಯಾಸ್. ಕಲ್ಪನಾ ಮಾಡ್ಕೊಳ್ರಿ, ಮಾಸ್ ಆಫ್ ಗ್ಯಾಸ್, ಹ್ಯೂಜ್ ಮಾಸ್. ಉರಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ. ಒಂದು ನಾಲ್ಕು ಪೈಪ್ ಲೈನ್ ಎಲ್ಲ ಹಾಕಬಾರ್ದು ಅಲ್ಲಿಂದ. ಈ ಸಬ್ಸಿಡಿ, ಈ ವರ್ಷ ಏನು, ಯಾವ ಪ್ರಾಬ್ಲಮ್ ಇದೆ ನೋಡಿ, ಎಲ್ಲರ ಮೇಲೆ ಹುಚ್ಚಿ ಕತ್ತಲೋ. ಶತಕೋಟಿ ವರ್ಷಗಳಿಂದ ಹಾಗೆ ಉರಿತಾನೆ ಇದೆ ಅದು. ಅಲ್ಲಿ ಅನೇಕ ಒಂದೇ ಥರ ಗ್ಯಾಸ್, ಉರಿಯೋ ಗ್ಯಾಸ್ ಒಂದೇ ಇದೆ ಅಂತ ತಿಳ್ಕೊಬಾರ್ದು. ಅನೇಕ ಪ್ರಕಾರದ ಗ್ಯಾಸ್ಗಳು, ಕೆಮಿಕಲ್ಸ್ಗಳು ಎಲ್ಲ ಇವೆ. ಅದರ ಆ ಉರಿಯುವಿಕೆಯಿಂದ ಆವಾಗ ಇವಾಗ ಸಿಡಿದು ಬಂದಂತಹವು ಇವೆಲ್ಲ ಪೃಥ್ವಿಗಳು. ಹೀಗಾಗಿ ಈ ಪೃಥ್ವಿ ಆ ಸೂರ್ಯನಿಗೆ ವಿಧೇಯವಾಗಿರ್ತದೆ. ಅಪ್ಪ ನಿಂದ ಪ್ರದಕ್ಷಿಣೆ, ನಿಂದಪ್ಪ ಸಮಸ್ತವೂ ನಿಂದೆಪ್ಪ, ನಿನಗೇ ಸಮರ್ಪಣೆಯಪ್ಪ, ಬೇರೆ ದಾರಿನೇ ಇಲ್ಲ ಈ ಪೃಥ್ವಿಗೆ. ಈ ಪೃಥ್ವಿಯಿಂದ ಸಿಡಿದು ಬಂದದ್ದು ಚಂದ್ರ. ಅವ ಯಾರಿಗೆ ವಿಧೇಯನಾಗಿರ್ಬೇಕೀಗ? ಅಪ್ರತ್ಯಕ್ಷವಾಗಿ ಸೂರ್ಯನಿಗೆ ಸಂಬಂಧ, ಬಟ್ ಡೈರೆಕ್ಟ್ಲಿ ಯಾರಿಗೆ ಸಂಬಂಧ? ಇನ್ನು ಚಂದ್ರನ ಮತ್ತೆ ಯಾವ ಸಿಡಿತದೋ ಗೊತ್ತಿಲ್ಲ. ಹಾಗೆ ಸಿಡಿದ್ದು ಅದು ಅದು ಚಂದ್ರ ಸುತ್ತಿರುತ್ತೆ. ಈಗ ಅರ್ಥ ಆಗ್ತಲ್ಲ, ಏನು ಭಗವಂತನೇ ಪ್ರದರ್ಶನ ಯಾಕೆ ಹೋಯ್ತು? ಅವನಿಂದ ಬಂದವನು ಸದಾಕಾಲ ಯಾರಿಗೆ ನಾವು ಭಗವಂತನಿಗೆ. ಆದ್ರೆ ಭಗವಂತ ಸ್ವಾಮಿ ಹೋದ ತಕ್ಷಣ ಏನ್ ಮಾಡ್ತೀವಿ? ಪ್ರದಕ್ಷಿಣ ಅಥ ಪ್ರಾರ್ಥನಾ ಅಂತ ಕೊನೆಗೆ ಮಕ್ಕಳನ್ನು ಕೊಡು, ಅದು ಕೊಡು. ಕೊನೆ ಪ್ರಾರ್ಥನೆ ಮಾಡ್ತಿರಲ್ಲ, ಅಲ್ಲ ಪ್ರಾರ್ಥನಾ ಅದನ್ನ ಇಲ್ಲೋ ನೀವು ಮಾಡ್ತಿರೋದು. ಅವನು ಋಣ ಮುಟ್ಟಿಸ್ಲಿಕ್ಕೆ ಪ್ರದಕ್ಷಿಣೆ ಹಾಕೋದ, ಆಮೇಲೆ ಮತ್ತೆ ಕೇಳ್ಕೊಂಬೋದು ಏನಂತೇಳಿ, ಅದು ಕೊಡು ಇದು ಕೊಡು ಅಂತ ಕೇಳಿ. ಯಾಕೆ ಪ್ರದಕ್ಷಿಣೆ ಹಾಕ್ತೇವೆ ನೋಡಿ, ಅವರಿಗೆ ಅವರು, ಅವರಿಗೆ ಅವರು, ಅವರಿಗೆ ಅವರು ಹೇಗೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ಮತ್ತು ಈ ಸೂರ್ಯ ಕೂಡ ಇವನು ಸಿಡಿದು ಬಂದವನೇ, ಅರ್ಥ ಆಗಲಿಲ್ಲ. ಇವನು ಸಿಡಿದು ಬಂದವನೇ, ಯಾರಿಂದ ಸಿಡಿದು ಬಂದವನು? ಇವನು ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ಅಂದ್ರೆ ಜ್ಯೇಷ್ಠ ನಕ್ಷತ್ರ ಚಿತ್ರ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ. ಆ ಜ್ಯೇಷ್ಠ ಅಂದ್ರೆ ಈ ಸೂರ್ಯನೇ ಇಷ್ಟು ಗ್ಯಾಸ್ ಉರಿತರಬೇಕಾದ್ರೆ ಇವಾಗ ಎಲ್ಲ ಸಿಡಿದು ಬಂದ ಅವನು ಎಷ್ಟು ಗ್ಯಾಸ್ ಇರ್ಬೋದು? ಆಲು ವಾಯು ಎಲ್ಲ ವಾಯು ರೂಪ, ಈ ವಾಯುವಿನಿಂದ ಬಂದದ್ದೆಲ್ಲ ಭಾರಿ ಭಾರಿ ನೋಡ್ರಿ. ಭೀಮಾ ವಾಯುವಿನಿಂದ ಬಂದ, ಮಾರುತಿ ವಾಯುವಿನಿಂದ ಬಂದ, ವಾಯುವಿನಿಂದ ಬಂದವರೆಲ್ಲ ಭಾರಿ ಭಾರಿ. ಪೃಥ್ವಿ ವಾಯುವಿನಿಂದ ಬಂದಿದೆ, ಬಾಕಿ ಎಲ್ಲ ಗ್ರಹಗಳು ವಾಯುವಿನಿಂದ ಬಂದಿದೆ. ಮಂಗಳ, ಜುಪಿಟರ್, ಮಾರ್ಸ್, ಸ್ಯಾಟರ್ನ್ ಎಲ್ಲ ವಾಯುವಿನಿಂದ ಬಂದಿದೆ. ಈ ವಾಯು ಎಲ್ಲಿದೆ? ಮಾತರಿಶ್ವ. ಅದು ಇಟ್ಕೊಂಡು ಏನ್ ಮಾಡ್ತದೆ? ಇವೆಲ್ಲವನ್ನು ವಿಭಜಿಸ್ತದೆ. ಹಾಗ ನೀ ಚಂದ್ರ ಹೋಗು, ನೀ ಪೃಥ್ವಿ ಹೋಗು, ನೀ ಮಳೆ ಹೋಗು, ನೀ ಉರಿ ಹೋಗು, ನೀ ಸುಡು. ಜಲನಂ ದಹನಂ ವಿಭಜನೆ ಮಾಡಿ ವಿಭಜತಿ ವಿಭಜತಿ ಇತ್ಯರ್ಥ. ಇನ್ನೊಂದು ಅರ್ಥ ಕೊಡ್ತಾರೆ, ಧಾರಯತಿ ಇತಿವಾ ಭಾಷ್ಯ, ಧಾರಯತಿ ಇತಿವಾ ಭೀಷಾಸ್ಮಾದ್ ವಾತಃ ಪವತಿ ಇತ್ಯಾದಿ ಶ್ರುತಿಭ್ಯಃ. ಏನ್ ಮಾಡೋದಪ್ಪ, ಈ ತೈತ್ರಿ ಉಪನಿಷತ್ತು ನಾವು ಮುಗಿಸಿಲ್ಲ, ತೈತ್ರಿ ಉಪನಿಷತ್ತು ಕೊಟೇಶನ್ ಕೊಟ್ಟಾರೆ. ಆ ಉಪನಿಷತ್ತು ಏನ್ ಹೇಳ್ತದೆ, ಭೀಷಾಸ್ಮಾತ್ ವಾಕಃ ಪ್ರವತಿ, ಅದು ಆರಿಗೋ ಹೆದರಿಕೊಂಡು ಅದರ ಯಾವುದೋ ಶಾಸನಕ್ಕೆ ಒಳಗಾಗಿ ಅದಾವುದೋ ನಿಯಮಗಳಿಗೆ ಒಳಗಾಗಿ ಇದೇನ್ ಮಾಡ್ತಾ ಇದೆ, ಇದು ಪವತೆ ಚಲಿಸ್ತಾ ಇದೆ. ಯಾವುದು ವಾತಃ, ವಾತ ಅಂದ್ರೆ ವಾಯು, ವಾತಃ ಪವತೆ, ಪವತೆಯನ್ನು ಚಲಿಸು, ಈ ವಾಯು ಚಲಿಸ್ತದೆ. ಸುಮ್ ಸುಮ್ಮನೆ ಚಲಿಸುವುದಿಲ್ಲ, ಚಲಿಸುವ ಸ್ವಾತಂತ್ರ್ಯತೆಯನ್ನು ಇಟ್ಕೊಂಡಿಲ್ಲ, ಕೇಳ್ಕೊ, ಚಲಿಸುವುದರಲ್ಲಿ ಅದಕ್ಕೆ ಅಧಿಕಾರ ಇಲ್ಲ, ಅದಕ್ಕೆ ಸ್ವಾತಂತ್ರ್ಯತೆ ಇಲ್ಲ. ಮತ್ತೆ ಚಲಿಸ್ತದಲ್ಲ, ಅದು ಯಾರೋ ಇದ್ದಾರೆ, ಚಲಿಸಿಲ್ಲ ಅಂದ್ರೆ ಚಳಿ ಹಿಡ್ಕೊಂಡಿರ್ತೀವಿ. ಭೀಷಾಸ್ಮ ಅವನಿಗೆ ಭಯಭಕ್ತು, ವಾತಃ ಪವತೆ ವಾಯು ಏನ್ ಮಾಡ್ತದೆ ಚಲಿಸ್ತದೆ, ಅದಕ್ಕೆ ಇದು ಮಾತರಿಶ್ವ. ಹೌದು, ಧಾರಯತೆ ಇತಿವಾ ಭೀಷಾಸ್ಮಾತ್ ವಾತ ಪವತೆ ಇತ್ಯಾದಿ ಶ್ರುತಿಭ್ಯ ಅಂತ ತೈತ್ರಿ ಉಪನಿಷತ್ತಲ್ಲಿ ಹೇಳಿದ್ದಾರಲ್ವೋ. ಸರ್ವಾಹಿ ಕಾರ್ಯಕರಣಾದಿ ವಿಕ್ರಿಯಾ ನಿತ್ಯ ಚೈತನ್ಯಾತ್ಮ ಸ್ವರೂಪೇ ಸರ್ವ ಆಸ್ಪದ ಭೂತೇ ಸತ್ ಇವ ಭವಂತಿ ಇತ್ಯರ್ಥ. ಒಂದು ಒಂದು ವಿಶಿಷ್ಟವಾದ ರೀತಿಯಲ್ಲಿ ವಿಚಾರ ಮಾಡಿ ನೋಡಿದ್ದಾದ್ರೆ, ಸರ್ವಾಹಿ ಕಾರ್ಯಕರಣಾದಿ ವಿಕ್ರಿಯಾ ಕಾರ್ಯಕರಣ, ಕಾರ್ಯ ಅಂತಂದ್ರೆ ಕರ್ಮಗಳು, ಕರಣ ಅಂತಂದ್ರೆ ಉಪಕರಣಗಳು, ಈ ಕಾರ್ಯಕರಣಗಳ ಸಂಘಾತ, ಸಂಘಾತ ಅಂದ್ರೆ ಒಂದರಲ್ಲಿ ಒಂದು ಸೇರಿಕೊಳ್ಳುವಿಕೆ. ಇದೇನು ಸೇರಿಕೊಳ್ಳುವಿಕೆ ಇದೆಯೋ, ಇದು ಏನಿದು, ಇದು ನಿತ್ಯ ಚೈತನ್ಯದ ಆಶ್ರಯದಲ್ಲಿ ನಡೀತಾ ಇದೆ. ನಿತ್ಯ ಚೈತನ್ಯ ಆತ್ಮಸ್ವರೂಪೇ, ಪ್ರತಿ ಕ್ಷಣವೂ ಚೈತನ್ಯವೇ ಆಗಿರುವಂತಹ ಆತ್ಮಸ್ವರೂಪದಲ್ಲಿ ಇಷ್ಟು ಚಟುವಟಿಕೆ ನಡೀತದೆ, ನಡೆದಂತೆ ನಡೀತದೆ. ಗೊತ್ತಾಯ್ತ, ಸ್ವರೂಪದಲ್ಲಿ ನಡೆದಂತೆ ನಡೀತದೆ. ಸ್ವರೂಪವು ನಡೆಸೋದಿಲ್ಲ, ಸ್ವರೂಪವು ತಡಗೋದಿಲ್ಲ, ಸ್ವರೂಪವು ಫಲವನ್ನು ಅನುಭವಿಸೋದಿಲ್ಲ, ಆದ್ರೆ ಎಲ್ಲವೂ ಆಸ್ ಇಫ್ ನಡೆದಂತೆ ನಡೀತಾ ಇರ್ತದೆ. ಅದ ಆತ್ಮ, ಆತ್ಮ ಸ್ವರೂಪೇ ಸರ್ವ ಆಸ್ಪದ ಭೂತೆ, ಇಷ್ಟಕ್ಕೂ ಆಸ್ಪದ ಮಾಡಿಕೊಡದಷ್ಟೇ ಆತ್ಮನೇ ಕೆಲಸ. ಅದೇ ಅನೇ ಜತಿ ತದೇ ಜತಿ ತನ್ನೈ ಜತಿ ತದ್ದೂರೇ ತದು ಅಂತಿಕೆ ಅಂತ ಈಗ ಮುಂದಿನ ಶ್ಲೋಕ ಏನು ಬರೋದಿದೆ ಅದಕ್ಕೆ ಸ್ವಲ್ಪ ಪೀಠಿಕೆ. ಅದು ಏನೂ ಮಾಡುವುದಿಲ್ಲ, ಎಲ್ಲವೂ ನಡ್ಕೊಂಡು ಹೋದಂತೆ ಅನಿಸ್ತದೆ, ಏನೂ ಮಾಡುವುದಿಲ್ಲ, ಎಲ್ಲ ಆಭಾಸ ಮಾತ್ರ. ಇದೇನದು ಕಾಮನ ಬಿಲ್ಲು, ಕಾಮನ ಬಿಲ್ಲು ಏನಂತ ಇಂಗ್ಲಿಷ್ ಕಾಮನ ಬಿಲ್ಲು, ರೇನ್ಬೋ, ರೇನ್ಬೋ. ಯಾರೋ ಬಂದು ಪೇಂಟಿಂಗ್ ಮಾಡಿದ್ದಾರೆ ಕ್ಲೀನ್ ಆಗಿ, ಅಷ್ಟೊಂದು ಕಲರ್ ಸ್ವಚ್ಛವಾಗಿ, ಏಳು ಕಲರ್ ಅಂತೇನೆ ಸತ್ಯ ಅಂತೆ. ಆ ಸೂರ್ಯನ ಕಿರಣಗಳು ಈ ಮಳೆಯ ಹನಿಯ ಒಳಗಿನಿಂದ ತೂರಿ, ಎಷ್ಟು ಎಷ್ಟು ಬರೀ ವಿಚಾರ ಮಾಡಿದ್ರೆ ಎಷ್ಟು ಅಮೇಝಿಂಗ್. ಆ ಸೂರ್ಯನ ಕಿರಣಗಳು ಈ ಮಳೆಯ ಹನಿಗಳ ಒಳಗಿನಿಂದ ತೂಗಿ ಆ ಕಡೆಗೆ ಸ್ಕ್ರೀನ್ ಇಲ್ಲ, ಏನಿಲ್ಲ, ಏನವ ಸ್ವಚ್ಛ ಆಕಾಶದಲ್ಲಿ ಕೂಡ ನೋಡುತ್ತದೆ. ನೆನಪಿಸ್ಕೊಂಡು ನೋಡ್ರಿ, ನಾನು ಪರೀಕ್ಷೆ ಮಾಡಿದ್ದೇನೆ, ಅದಕ್ಕೇನು ಬೇಕಾಗಿಲ್ಲ ಮಾಡಿ, ಐಸ್ಕ್ರೀಮ್ ಬೇಕಾಗಿದೆ. ಇದನ್ನ ಇವತ್ತು ವಿಜ್ಞಾನ ಸಿದ್ಧ ಮಾಡಿ ತೋರಿಸಿದೆ. ನೀವ ಏನ್ ಭಾರಿ ದೊಡ್ಡ, ನಾವು ಸಿದ್ಧ ಮಾಡಿ ಹೇಳೋಣ. ಶೋ ಮಾಡ್ತಾರ ಶೋ. ಆ ಶೋದು ಹೇಗಿರ್ತದೆ ಅಂತಂದ್ರೆ ಭಾರಿ ಮಜಾ ಇರ್ತದೆ. ನಾ ಇದನ್ನ ಮಲೇಷ್ಯಾದ ನೋಡಿದೆ, ಲೈಕ್ಸ್ ಇರ್ತವೆ ಅಲ್ಲಿ, ಫೌಂಟನ್ ಇರ್ತದೆ, ನೀರು ಚಿಮ್ತಿರ್ತದೆ, ಕರಂಜಿ. ಈ ಲೈಟ್ ಒಳಗೆ ಏನು ಕಿರಣಗಳಿವೆ ಅವುಗಳನ್ನು ಪಾಸ್ ಆಗ್ತದೆ. ಆಚೆಗೆ ಸಿಂಹ, ಹುಲಿ, ಆನೆ, ಮಿಕ್ಕಿ ಮೌಸ್ ಅವೆಲ್ಲ ಕಾಣಿಸ್ತದೆ. ಆಚೆಗೆ ಅಂದ್ರೆ ಆಚೆಗೆ ಎಲ್ಲಿ? ಆಚೆಗೆ ಅಂದ್ರೆ ಎಲ್ಲಿ? ಸ್ಕ್ರೀನ್ ಇಲ್ಲ, ಇದಿಲ್ಲ ಸ್ಪೇಸ್ ನೋಡಿ, ಇನ್ ದಿ ಸ್ಪೇಸ್. ಇದು ಅರ್ಥ ಆಗಲಿಲ್ಲ ನಿಮ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಒಳಗೆ. ಕಂಪ್ಯೂಟರ್ ಒಳಗೆ 3D ಹೋಯ್ತೀವಿ, ಈಗ 4D. 2 ಡೈಮೆನ್ಷನ್ ಹೋಯ್ತು, 3 ಡೈಮೆನ್ಷನ್ ಹೋಯ್ತು, ಈಗ 4D. ಕರ್ವ್ ಅಷ್ಟೇ ಅಲ್ಲ, ಹೊರಗೆ ಬಂದ್ಬಿಡ್ತದೆ ಆಬ್ಜೆಕ್ಟ್. ಅದು ನೀವು ಡಿಸೈನ್ ಮಾಡಿ ಬಟನ್ ಹೊತ್ತಿದ ತಕ್ಷಣ ಒಂದು ಚೆಂಡು ಅಂತ ಫುಟ್ಬಾಲ್ ಡಿಸೈನ್ ಮಾಡಿದ್ರೆ ಕೊಡಿ, ಫುಟ್ಬಾಲ್ ಬಂದ್ಬಿಡ್ತು. ಅಲ್ಲಿ ಹಿಂಗೆ ಮಾಡಿ ಅದಕ್ಕೆ ಇಂತಿಷ್ಟು ವೇಗ ಹಿಂಗೆ ಅಂತ ನೀವು ಬರೆದು ಅದನ್ನ ಟೈಪ್ ಮಾಡಿ ಬಟನ್ ಹೊತ್ತಿದೆ ಅಂದ್ಕೊಳ್ಳಿ, ಫಾಸ್ಟ್ ಬಂದ್ಬಿಡ್ತು ಹೊರಗೆ. ಎಲ್ಲದು ಏನಿಲ್ಲ, ನಾವೆಲ್ಲ ಹಂಗೆ ಬರ್ಕೊಂಡು, ನಾವೆಲ್ಲ ಭಗವಂತನಿಂದ ಹೊರಗೆ ಬಂದವ್ರು. ಹೆಂಗೆ ಬಂದಿದ್ರೆ ಹಿಂಗೆ ಬಂದ ವಿಜ್ಞಾನ ಭಾರಿ ಸಮೀಪದಲ್ಲಿ ವಿಜ್ಞಾನ ಸಿದ್ಧ ಮಾಡಿ ತೋರಿಸಿದೆ. ಆದರೆ ಜನ ಅದನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಇನ್ನು ಬಂದಿಲ್ಲ. ಆದಷ್ಟು ಅರ್ಥ ಮಾಡ್ಕೋತಾರೆ, ಅದು ನಾವು ಭಗವಂತನಿಂದ ಬಂದೀವಿ ಅಂತ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಅಪ್ಪ ಅಮ್ಮನ ಒಪ್ಪ ಆ ಕಡೆಗೆ ಅದನ್ನು ಒಪ್ಪದಲ್ಲ ಅವರು. ಇಟ್ ಜಸ್ಟ್ ಹ್ಯಾಪನ್ಡ್, ಒಂದು ಇನ್ಸಿಡೆಂಟ್ ಅಷ್ಟೇ. ನಮ್ಮ ಹುಟ್ಟಿಗೆ ಏನು ಕಾರಣ? ಒಂದು ಹ್ಯಾಪನಿಂಗ್, ಅಕಸ್ಮಾತ್ ಘಟನಾ ಜರುಗಿತಪ್ಪ, ಅದಕ್ಕೆ ನಾವು ಹುಟ್ಟಿದ್ವಿ. ಒಂದು ಘಟನಾ, ಇನ್ಸಿಡೆಂಟ್. ಅಲ್ಲಿ ತಾಯಿ ಇಮೋಷನ್ಸು, ತಂದೆ ಇಮೋಷನ್ಸು, ಅವನ್ ಜೀನ್ಸು ಅಲ್ಲಿ ತಾಕ. ಕುನ್ ಯಾಕೆ ಕೊಟ್ಟಿದ್ದು? ಘಟನಾ. ನಾನು ಯಾಕೆ ಕೊಟ್ಟಿದ್ದು? ಘಟನಾ. ನಾನು ರಾಮಯ್ಯ ಬಂತಿದ್ದೆ, ಯಾಕೆ ಬಂತದ್ದು? ಘಟನಾ. ಇವಕ್ಕೆಲ್ಲ ಘಟನಾ ನಡೀತದೆ, ಯಾಕಂದ್ರೆ ಇಮೋಷನಲ್ ಪರ್ಸನಾಲಿಟಿ ಇಲ್ಲ. ಅತ್ಯಂತ ಸೂಕ್ಷ್ಮವಾಗಿ ಸ್ವಲ್ಪ ಇದ್ರೂ ಕೂಡ ಅದಕ್ಕೆ ಸ್ವಾತಂತ್ರ್ಯ ಇಲ್ಲ. ಅದೇ ನಾನು ನಿನ್ನ ನೋಡ್ತಾ ಇದ್ದೆ, ಆ ಗಾಯ ಆಗಿದೆ ಹಿಂದಿನ ಕಾಲಕ್ಕೆ ಸಿಕ್ಕಾಪಟ್ಟೆ ನೋವು ಇರ್ಬೋದು ದೋಷ. ಇದೆಲ್ಲ ನಾವು ಅನ್ಕೋಬೇಕಷ್ಟು, ಅದಕ್ಕೇನು ನೋವು ಅನ್ಸ್ಲಿಕ್ಕಿಲ್ಲ. ಅದು ದೋಷ, ಅದು ನೆಕ್ತಾ ಇರ್ತದೆ. ಆ ನೆಕ್ಕುವ ಟೈಮಿಗೆ ನನ್ನ ಕೈ ನೋಡ್ತಾ ಇರ್ತದೆ, ನಾನು ಕೊಡ್ತೇನೆ ನಿನ್ನ ಒಂದು ಬಾಲ ಅಲ್ಲಾಡ್ತಿರ್ತದೆ. ಆ ಕಡೆಗೆ ಅದು ಇದೆ, ಈ ಕಡೆಗೆ ನೋಡುತ್ತದೆ, ಈ ಕಡೆಗೆ ನೆಕ್ಕುತ್ತದೆ. ಬಡದ್ರೆ ಬಡಿಸ್ಕೊತಾರೆ, ಅಡದ್ರೆ ಬಡಿಸ್ಕೊತಾರೆ, ಬೈದ್ರೆ ಬಯಸ್ಕೊತಾರೆ, ಒದ್ರೆ ಒದಿಸ್ಕೊತಾರೆ, ಕಟ್ಟೆ ಹಾಕಿದ್ರೆ ಕಟ್ಟೆ ಹಾಕೋತಾರೆ. ಇಮೋಷನಲ್ ಸ್ವಾತಂತ್ರ್ಯದ ಭಾವನಾತ್ಮಕವಾದ ಸ್ವಾತಂತ್ರ್ಯತೆ ಇಲ್ಲ. ಭೌತಿಕ ಸ್ವಾತಂತ್ರ್ಯತೆ ಕೂಡ ಕನ್ಫೈನ್, ಅದು ಎಷ್ಟು ಡಿಫಾಲ್ಟ್ ನೋಡಿದೆ ಅಷ್ಟೇ. ಇವರು ಟ್ರೇನರ್ಸ್ ಅಂತಿರ್ತಾರೆ ನಾಯಿಗೆ, ಅವರು ಸ್ವಲ್ಪ ಮಟ್ಟಿಗೆ ಬೆಳೆಸ್ತಾರೆ ಒಳಗೆ ಒಂಥರ ಡಿಫಾಲ್ಟ್ ಕೆಪಾಸಿಟಿಯನ್ನ ಸ್ವಲ್ಪ ಅದೇ ಅಪ್ ಅಪ್ ಅಂತಾರೆ. ಜಿಗಿದ ಅದು ಜಿಗಿದ ಅಪ್ ಅನ್ನೋದಕ್ಕಲ್ಲ, ಹೀಗಾಗೇನೋ ಇಟ್ಕೊಂಡ ಅಂದ್ರೆ ಡಿಫಾಲ್ಟ್ ಒಳಗೆ ಏನು ಹೆಚ್ಚು ಕಡಿಮೆ ಆಗುದಿಲ್ಲ, ಒಳಗೆ ಏನದ ಅದನ್ನ ಡಿಸೈನ್ ಹಂಗೆ ಇರ್ತದೆ. ಸೊ ಇವೆಲ್ಲ ಹುಟ್ಟಿದಂತೆ ನಾನು ಹುಟ್ಟೇನಿ ಅನ್ನೋರಿಗೆ ಏನ್ ಅರ್ಥ ಆಗ್ತದೆ ಇದು? ಹಾಗಾಗಿ ನಾವು ಸ್ವಲ್ಪ ಇವನ್ನೆಲ್ಲ ಲೆಕ್ಕಕ್ಕೆ ತಗೋಬೇಕಾಗ್ತದೆ, ವಿಚಾರ ಮಾಡಬೇಕಾಗ್ತದೆ. ಆವಾಗ ಅವ್ರು ಹೇಳ್ತಾರೆ, ಇವನು ನಿತ್ಯ ಚೈತನ್ಯ ಸ್ವರೂಪೇ ಸರ್ವ ಆಸ್ಪದ ಭೂತೆ ಸತ್ ಏವ ಭವಂತಿ ಇತ್ಯರ್ಥ. ಸತ್ ಏವ ಭವತಿ, ಈ ಮಾಡ್ತಾ ಇದ್ದಂತಹದ್ದು ಯಾವ ಇದೆಯೋ, ಅವಕಾಶ ಮಾಡಿ ಕೊಡುವಂತಹದ್ದು ಯಾವ್ದಿದೆಯೋ ಅದು ಸತ್ ಏವ ಭವತಿ, ಅದು ಸತ್ಯವೇ ಆಗಿದೆ. न मन्त्राणां जामितः अस्ति जामित अस्ति इति पूर्वमन्त्रोक्तम् अपि अर्थं पुनः आह ಉಪನಿಷತ್ತಿಗೆ ಆಲಸ್ಯತನ ಅನ್ನೋದಿಲ್ಲ, ಅರ್ಥವಿಲ್ಲ. ವೇದಾಂತಕ್ಕೆ ಟಯರ್ನೆಸ್ ಅನ್ನೋದಿಲ್ಲ, ಅರ್ಥವಿಲ್ಲ. ಬೆಳೆದ ಸಂತ ಸ್ವಾಮೀಜಿ ನೋಡೇ ಇಲ್ಲ ಅಂತ ನೋಡ್ರಿ, ಅರ್ಥ ಆಗ್ತದೆ. ನಮ್ಗೆ ಬ್ಯಾಸ ಅನ್ನೋದೇ ಇಲ್ಲ, ಉಪನಿಷತ್ತಿಗೆ ಬ್ಯಾಸ ಅನ್ನೋದೇ ಇಲ್ಲ. ಅದು ಜಾಮಿತ, ಜಾಮಿತ ಅಂದ್ರೆ ಬೇಜಾರು, ಅಲಕ್ಷ್ಯತನ. ಉಪನಿಷತ್ ಮಂತ್ರಾಣ ಜಾಮಿತ ನ ಅಸ್ತಿ ಇತಿ, ಅದಕ್ಕೆ ಅಲಕ್ಷ್ಯತನ ಅನ್ನೋದಿಲ್ಲ. ಆದ್ರಿಂದ ಏನ್ ಮಾಡ್ತದೆ, ಪೂರ್ವ ಮಂತ್ರೋಕ್ತಂ ಅಪಿ ಅರ್ಥ ಪುನಃ, ಮುಂಚೆ ಹೇಳಿದ ಮಂತ್ರದ ಅರ್ಥವನ್ನೇ ಮತ್ತೆ ಸಲ ಹೇಳ್ತದೆ. ಯಾಕೆ ಹೇಳ್ತದೆ, ಹೇಳ್ತದೆ ಅದಕ್ಕೆ ಬ್ಯಾಸನ ಇಲ್ಲ. ಅದಕ್ಕೆ ನೀ ಕೇಳಿ ಕೇಳಿ ನಿನಗೆ ಬ್ಯಾಸವಾಗಬಹುದು ಅಷ್ಟೇ, ಇಲ್ಲ ಮಂತ್ರಕ್ಕೆ ಬ್ಯಾಸ ಇಲ್ಲ. ಅದಂಗೆ ಹೇಳ್ತದೆ ನೋಡಿ, ನೀವೇ ವಿಚಾರ ಮಾಡಿ. ಹುಟ್ಟದ ಇಲ್ಲ, ಸಾರಿ, ವೇದಾಂತ ಕ್ಲಾಸ್ ಶುರು ಆದಾಗಿನಿಂದ ಮುಕ್ತಿ ಪ್ರಾಪ್ತ ಆಗೋ ತನಕ ನಾವು ಏನ್ ಕೇಳ್ತೀವಿ, ಆತ್ಮ ಅನಾತ್ಮ, ಆತ್ಮ ಅನಾತ್ಮ, ಆತ್ಮ ಅನಾತ್ಮ. ಮಧ್ಯದಲ್ಲಿ ಅವಾಗ ಇವಾಗ ಘಟಪಟ ಮಠ, ಇನ್ನು ಸ್ವಲ್ಪ ರಜ್ಜು, ಸ್ವಲ್ಪ ಶಕ್ತಿಕಾರ ಜೊತೆ ಮುಗಿದೋತು ವೇದಾಂತ. ಇಷ್ಟ ಆದ್ರೂ ಮತ್ತೆ ಕೂತ್ಕೊಂಡು ಕೇಳ್ತೇವೆ ಹೇಳಲಿಕ್ಕೆ, ಅದಕ್ಕೆ ಬ್ಯಾಸರಿಲ್ಲ. ಕೂತ್ಕೊಂಡು ಕೇಳಲಿಕ್ಕೆ ನಮಗೆ ಅದಕ್ಕೆ ಆಶ್ಚರ್ಯ ಅಂತ ಭಗವದ್ಗೀತೆ ಹೇಳ್ತಾರೆ. ಇದನ್ನು ಮಾತಾಡೋದೇ ಒಂದು ಆಶ್ಚರ್ಯ, ಇದನ್ನು ಕೂತ್ಕೊಂಡು ಕೇಳೋದು ಇನ್ನೂ ಆಶ್ಚರ್ಯ. ಮಾತಾಡಿದ್ರು ಕೂತ್ಕೊಂಡು ಕೇಳಿದ್ರು ಅರ್ಥ ಆಗುದಿಲ್ಲ, ಅದು ಮತ್ತೊಂದು ಆಶ್ಚರ್ಯ. ಹೇಳೋನಿಗೆ ಆಶ್ಚರ್ಯ, ಅವನು ಹೇಳ್ತಾ ಇರ್ತಾನೆ. ಏನ್ ಹೇಳ್ತಾ ಇರ್ತಾನೆ, ಜೋಗ ಜಲಪಾತ ಹೇಳ್ತಾನ ಇಲ್ಲ, ಅವ್ನು ರಾಧಾ ಸ್ವಾಮಿ ದೇವಸ್ಥಾನ ಹೇಳ್ತಾನ ಇಲ್ಲ, ತಿರುಪತಿ ದೇವಸ್ಥಾನ ಹೇಳ್ತಾನ ಇಲ್ಲ, ಏನ್ ಹೇಳ್ತಾನೆ, ಆತ್ಮ. ಅದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ, ಬಣ್ಣಿಲ್ಲ, ಎತ್ತರ ಇಲ್ಲ, ಗಿಟ್ಟಿಲ್ಲ, ದಪ್ಪಿಲ್ಲ, ತಳಗಿಲ್ಲ, ಇಲ್ಲೇ ಇಲ್ಲ ಅನ್ನೋದು ಇಲ್ಲ. ಅದ ಅಂದ್ರೆ ಅದು ಎಲ್ಲದ ಹೇಳಲಿಕ್ಕಾಗುದಿಲ್ಲ, ಹೆಂಗದ ಹೇಳಲಿಕ್ಕಾಗುದಿಲ್ಲ, ಮುಂದದ ಹೇಳಲಿಕ್ಕಾಗುದಿಲ್ಲ, ಹಿಂದದ ಹೇಳಲಿಕ್ಕಾಗುದಿಲ್ಲ. ಆ ವಿಷಯವಾಗಿ ಮಾತಾಡ್ತಾನೇ ಆಶ್ಚರ್ಯ ಹೌದಲ್ಲೋ. ಇದಕ್ಕಿಂತ ದೊಡ್ಡ ಆಶ್ಚರ್ಯ ಆಗ್ಬೇಕು. ನೀನು ಕೂತ್ಕೊಂಡವ, ಊಟ ಕೂತ್ರೆ ತಿಂದ ತಿಂತಾನ, ಓಕೆ ಫೈನ್, ಅರ್ಥ ಆಗ್ತದೆ. ಸಂಗೀತ ಕೇಳಿದ್ರೆ ಕೇಳೇ ಕೇಳ್ತಾನ, ಓಕೆ ಫೈನ್, ಅರ್ಥ ಆಗ್ತದೆ. ಪೇಂಟಿಂಗ್ ಮಾಡಿದ್ರೆ ಮಾಡ್ತಾನೆ ಇರ್ತಾನೆ, ಓಕೆ, ಅರ್ಥ ಆಗ್ತದೆ. ಇದೇನಿಲ್ಲಪ್ಪ, ಆಕಾರ ಮೂಡಂಗೆ ಇಲ್ಲ. ಆದ್ರೂ ಕೂತ್ಕೊಂಡು ಕೇಳಿದ್ದೆ ಕೇಳಿದ್ದೆ ಆಶ್ಚರ್ಯ ವರ್ಷನೂ ಅಂತ ಆಶ್ಚರ್ಯ ಓದತಿ. ಇನ್ನೊಬ್ಬನು ಆಶ್ಚರ್ಯ ಪಶ್ಯತಿ, ಹೆಂಗ್ ಕೂಡ್ತಾರೆ ಕೆಲವು ಮಂದಿ ನನ್ನ ಉಪನ್ಯಾಸ ಕೇಳಿ ಕೂತಿರ್ತಾರೆ. ಅಲುಗಾಡದೇ ಇಲ್ಲ ಇವನ್ ಯಾವಲ್ಲಿ ನನಗೆ ಹಿಂಗ್ ನೋಡ್ತಾನ, ಇಲ್ಲ ದೃಷ್ಟಿಗಿಟ್ಟಿ ಹತ್ತಿರ ನಾಳೆ ಉಪನ್ಯಾಸ ನಿಂತು ಹೋಗ್ತದೆ ಅಂತ ಅಂದ್ಕೊಂಡೆ ನಾನು. ಆಗಲೇ ಒಂದು ಎರಡು ಮೂರು ಸಲ ಹೀಗೆ ಗಂಡಸರ ನೋಡಿದ್ರೆ ಒಂದು ಪ್ರಶ್ನೆ ಬೇರೆ, ಯಾವ ಹೆಂಗಸರು ನೋಡ್ಬೇಕು ಏನ್ ಮಾಡೋದೆ. ಶಾಂತ ಅಂತ ಒಂದು ಬೆಂಗಳೂರು ಚಿತ್ರಾಪುರ ಮಠದೊಳಗೆ ಶಾಂತ ಅಂತ ನೆನವದು 28-30 ವರ್ಷ ಇರ್ಬೇಕು ಅದಕ್ಕೆ ಕೊಡ್ತೀನಿ. ಅವ್ನು ನನಗೆ 35 ವರ್ಷ ಎಲ್ಲ ಎದುರು ಹಾಕಿದ್ರೆ ಅದಕ್ಕೆ ಮುಂದೆ ಕೂತಿದ್ವಿ. ಅವರು ಹಿಂಗೆ ಕೂತ್ರು, ಕಣ್ಣು ಸಹಿತ ಮುಗಿಸಿದ್ರು. ಹಿಂಗೆ ಕೂತ್ರು, ಒಂದ್ ಸಲ ನೋಡಿದೆ, ನಾಲ್ಕು ಸಲ ನೋಡಿದೆ, ಎರಡು ತಿಂಗಳು ನೋಡಿದೆ, ನಾಲ್ಕು ತಿಂಗಳು ನೋಡಿದೆ, ಆರು ತಿಂಗಳು ನೋಡಿದೆ, ಏನೇನು ಮಾಡ ಇಷ್ಟ ಆದ್ರೆ ಬ್ರಹ್ಮಚಾರಿ ನೋಡಿದ್ರು ದೃಷ್ಟಿ ಹತ್ತಿರ ಕೇಳಿರ್ಬಿಟ್ಟು ಮನಸ್ಸಿಗೆ ಭಗವಂತ ಒಂದು ಅಕೇಶನ್ ಕೂರಿಸಿಕೊಟ್ಟ. ಏನಂದ್ರೆ ಇನ್ನೊಬ್ರು ಇದ್ದರು ಈಶ್ವರಾನಂದ ಗಿರಿ ಪೂಜ್ಯ ಸ್ವಾಮೀಜಿ ಹಂಗೆ ಇದ್ದ ದಿಕ್ಕ ಅಂದ್ರೆ ಪೂಜ್ಯ ಸ್ವಾಮೀಜಿ ಬಸ್ ಮಾಡಿಸಿದ್ ಕಾಣುದಿಲ್ಲ, ಅಯ್ಯೋ ಚೆನ್ನಾಗಿ ಬಸ್ ಮಾಡಿಸ್ತಾರೆ. ಬಟ್ ಕ್ರಿಯೆ 100% ಆ ಫೋಟೋ ಸಿಕ್ಕ ತೋರಿಸ್ತೇನೆ ನಿಮಗೆ. 100% ಪೂಜ್ಯ ಸ್ವಾಮೀಜಿ ಹಂಗೆ ಎಷ್ಟೋ ಜನ ಏರ್ಪಟ್ಟಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ಇವರಿಬ್ಬರು ಒಬ್ಬರಿಗೆ ಭೇಟಿಯಾದಾಗ ಹೇಳ್ತಾರೆ, ಇವರು 500 ನಮಸ್ಕಾರ ಸಾಹೋದಿಸಿದ ಅಂತ, ಇವರು 200 ಆಹರಿಸಿದ ಅಂತ. ಸೊ ಅವರು ಈಶ್ವರಾನಂದ ಗಿರಿ ಅವರಿಗೂ ಊಟಕ್ಕೆ ಕರೆದಿದ್ರು, ನನಗೂ ಕರೆದಿದ್ರು. ಇಬ್ರು ಅದೇ ಚಿತ್ರಪ್ರಮಾಣದಲ್ಲಿ ಮರಡಿ ಮೇಲೆ ಊಟ ಆಯ್ತು, ಊಟಕ್ಕೆ ಹೋಗಿದ್ವಿ. ಅಲ್ಲಿ ನಾನು ದುರಾದೃಷ್ಟಕ್ಕೆ ಆಕೆನೇ ಬರಬೇಕೆ ಬರಿಸ್ಲಿಕ್ಕೆ. ಅಕ್ಕಿನೇ ಬಂದು ಬಡಿಸ್ಲಿಕ್ಕೆ ನಾ ಅನ್ಕೊಂಡಾಗ ಇನ್ನೇನ್ ನನಗೆ ಸಿಗೋದಿಲ್ಲ ಬಿಡ, ಅದೇ ಹಿಂಗ ಇಟ್ಕೊಂಡು ನಿಂತು ಬಿಡ್ರಿ, ಹಿಂಗ ಇಟ್ಕೊಂಡು ನಿಂತು ಬಿಡ್ರಿ, ಏನ್ ಮಾಡ್ಲಿ ಇಲ್ಲ ಹಾಗೆ ಮಾಡ್ಲಿಕ್ಕೆ ಬಡಿಸಿ ಊಟ ಕೈ ಟಾವೆಲ್ ಕೊಟ್ಟರು. ಟಾವೆಲ್ ಹೊಸ್ಕೊಂಡೆ, ಅವ್ರು ಇನ್ನೂ ಈಶ್ವರಾನಂದಗಿರಿ ಕೈ ತೊಳ್ಕೊಂಡಿದ್ದಿಲ್ಲ. ನಾನು ಕೆಳಗೆ ಮಾಡಿ ಹೊರಟೆ, ದಾರಿಯಲ್ಲಿ ಅವ್ರು ಸಿಕ್ಕರು. ಒಂದ್ ನಿಮಿಷ ಒಂದು ಪ್ರಶ್ನೆ ಕೇಳ ಕೇಳಿ ಸಂಸಿ, ಎಷ್ಟು ಏಕಾಗ್ರತೆಯಿಂದ ಉಪನ್ಯಾಸ ಕೇಳ್ತೀಯ, ಎಲ್ಲ ಚೆನ್ನಾಗಿ ಅರ್ಥ ಆಗ್ತದಲ್ಲ ಅಂತ. ನನಗೇನು ಅರ್ಥ ಆಗೋ ಅವಶ್ಯಕತೆ ಇಲ್ಲ, ನೀವು ಮಾಡೋ ಉಪನ್ಯಾಸ ಅರ್ಥ ಆಗಿದೆ ಅಂತ ನಾನು ನಿಮ್ಮ ನೋಡ್ಕೊಂಡು ಕೊಡಂಗಿಲ್ಲ. ಇನ್ನೂ ಆಘಾತ ಆಗ್ತ ನಮ್ಮ ಇದು ಯಾಕೆ ನೋಡ್ತೀನಿ ನೀನು, ನಿಮ್ಮ ಕೃಪಾ ಕಟಾಕ್ಷ ನನ್ನ ಮೇಲೆ ಸದಾ ಇದ್ರು ಸಾಕು. ಈ ಕೃಪಾ ಕಟಾಕ್ಷ ಏನ್ ಮಾಡ್ತೀವಿ ತಗೊಂಡ, ಈ ಉಪನ್ಯಾಸ ಕೇಳಿದ್ರೆ ಧನ್ಯತೆ ಪ್ರಾಪ್ತಿ ಆಗ್ತದೆ. ಈ ಕೃಪಾ ಕಟಾಕ್ಷ ಏನ್ ಮಾಡ್ತದೆ ನೋಡಿ, ಕಟಾಕ್ಷ ಆ ಗೋಡೆಗೆ ಮುಗಿದು ಹೋಗ್ತದೆ, ಆಗಲೇ ಕಟಾಕ್ಷನೇ ಇಲ್ಲ ಅಕ್ಷನೂ ಇಲ್ಲ. ಆದರೆ ಇಂಥ ಒಂದು 100 ವಿಷಯ ನನ್ನ ಜೀವನ ನಡೆದವ, ಒಂದಕ್ಕಿಂತ ಒಂದು ಆಶ್ಚರ್ಯಕರವಾದ ಘಟನೆಗಳು. ಏನ್ ಮಾಡ್ತೀಯ ಅದಕ್ಕೆ, ಯಾವ ಆಲಸ್ಯತನ ಇಲ್ಲ, ಹೇಳಿದ್ದೆ ಹೇಳೋರು, ಏನು ಬ್ಯಾಸ ಇಲ್ಲ, ಕೂತ್ಕೊಂಡು ಕೇಳೋದು ಎಲ್ಲ ತನಕ ಕೂತ್ಕೊಂಡು ಕೇಳಲಿಕ್ಕೆ ನಿಮಗೆ ಬ್ಯಾಸ ಇಲ್ಲ, ಅಲ್ಲಿ ತನಕ ಕೂತ್ಕೊಂಡು ಹೇಳಲಿಕ್ಕೆ ನಮಗೂ ಬ್ಯಾಸ ಇಲ್ಲ. ಅದರೊಳಗು ಈ ತರ ನೋಡಿ, ಈಗ ನೀವು 3 ಲೆಕ್ಕಾಚಾರ ಆಗ್ಬೇಕು. ನಾನೇ ಶುಭ ಹೇಳ್ತಾ ಇದ್ದೆ, 1 ಲೆಕ್ಕಾಚಾರ ಪಬ್ಲಿಕ್ ಟಾಕ್ಸ್, ಪಬ್ಲಿಕ್ ಟಾಕ್ಸ್ ಹೌದಾ. 2 ಲೆಕ್ಕಾಚಾರ ನಮ್ದೆಲ್ಲ ರೆಗ್ಯುಲರ್ ಕ್ಲಾಸಸ್. ಈ ರೆಗ್ಯುಲರ್ ಕ್ಲಾಸಸ್ ಹೋಗ್ತೀವಲ್ಲ, ಅಲ್ಲಿ ಉಪನಿಷತ್ ಬಗ್ಗೆ ಅಲ್ಲಿ ಪ್ರಕರಣಗಳನ್ನ ತೋರ್ತೀವಿ. ಪಬ್ಲಿಕ್ ಟಾಕ್ಸ್ನಾಗೂ ಉಪನಿಷತ್ ಬಗ್ಗೆ ತೋರ್ತೀವಿ. ಅದು ಒಂದು, ಇದು ಒಂದು. 3ನೇದು ಈಗಿಲ್ಲಿ ಬಂದಿದೆ, ಈಗಿಲ್ಲಿ ಕ್ಲಾಸಸ್ ತೋರ್ತೀವಿ. ಕರೆಕ್ಟಾ? 3 ರೋಜ್ ವ್ಯತ್ಯಾಸ ಅದನ್ನು ಇದೆ, 3 ಭಾಗವತರು ನೀವು ಹೌದಾ. ನೀವು ಪಬ್ಲಿಕ್ ಟಾಕ್ ಭಾಗವಹಿಸಿಲ್ಲ, ನಮ್ಮ ರೆಗ್ಯುಲರ್ ಕ್ಲಾಸಸ್ ಭಾಗವಹಿಸಿಲ್ಲ. ನೀನು ರೆಗ್ಯುಲರ್ ಕ್ಲಾಸ್ ಭಾಗವಹಿಸಿದ್ಯಾ, ಪಬ್ಲಿಕ್ ಟಾಕು ಭಾಗವಹಿಸಿದ್ಯಾ, ವಿದ್ಯಾವರ್ಧಕ ಸಂಘದೊಳಗೆ ಹೌದಾ, ಇಲ್ಲೂ ಭಾಗವಹಿಸಿದ್ಯಾ. ಕರೆಕ್ಟಾ? ಈಗ ನೀವು ಹೇಳಿ, ನಾನು ವಿಚಾರ ಮಾಡಿ, 3 ವ್ಯತ್ಯಾಸ ಅದನ್ನು ಈಗ ನೀವು ಬ್ಯಾಸರಾಗಿ ಎದ್ದು ಹೋಗಬೇಕೆ ವಿನಃ ನನಗೆ ಹೇಳಿ ಬ್ಯಾಸ. ನಾನು ಇನ್ನೂ ಡಿಟೇಲ್ ಹೋಗ್ಬೇಕು ಅಂತೇನೆ, ಅದು ಮತ್ತೆ ಎಟಿಮೊಲಾಜಿಕಲ್ ಮೀನಿಂಗ್ ಹೋಗ್ತೀನಿ. ಅದ್ರ ಬೇಕಾದ್ರೆ ಪಾಣಿನಿ ಹೆಂಗ್ ಬದಲಾಗ್ತದೆ, ಅರ್ಥ ಇದು ಪರಿಚಿತದ ಪೃಚ್ ಹೆಂಗಾದ್ರು, ಪ್ರ ಹೋಗಿ ಪ್ರೂ ಯಾಕಾದ್ರು, ಆ ಪಾಣಿನಿ ಸೂತ್ರ ಅದನ್ನ ಹೇಳ್ಕೊಡ್ಬೇಕು ಅಂತ ಮನಸ್ಸು ಮಾಡ್ತೀನಿ. ಹಂಗ್ ಮಾಡ್ಕೊಂಡು ಹೋದ್ರೆ 1 ಶ್ಲೋಕ 6 ತಿಂಗಳ ಆಗ್ತದೆ. ನನಗೆ ಬ್ಯಾಸ ಇಲ್ಲ ಅಂತ ಹೇಳಲಿಕ್ಕೆ ನಾನು ಹೇಳಿಬಿಡ್ತೀನಿ. then you become all knowledgeable. You master the knowledge, ನೀನು ಆ ಜ್ಞಾನ ಭಂಡಾರವನ್ನು ಸಂಪಾದಿಸ್ತೀಯ. ಪೂಜ್ಯ ಸ್ವಾಮೀಜಿ ಹೆಂಗೆ ಸಂಪಾದನೆ ಮಾಡಿದ್ದಾರೆ, ಆ ಶಬ್ದ ಎಲ್ಲೇ ಹೋಗಿದೆ ಪಾರ್ಲಿಮೆಂಟ್ ಆಗೋದ್ರು ಕೂಡ ಅವ್ರಿಗೆ ಗೊತ್ತದು, ಅದನ್ನ ಹೆಂಗೆ ಇಂಟರ್ಪ್ರಿಟೇಷನ್ ಮಾಡ್ಬೇಕು ಪಾರ್ಲಿಮೆಂಟ್ ಅನ್ನೋದನ್ನು ಗೊತ್ತು. ಹುಚ್ಚರ ಆಸ್ಪತ್ರೆಗೆ ಹೋದಾಗ ಕೂಡ ಅವರು ಅದನ್ನು ಹೇಳಲಿಕ್ಕೆ ಸಾಧ್ಯದ, ಪೇಷಂಟ್ ಹತ್ರ ಹೋದಾಗ ಕೂಡ ಆ ಆತ್ಮಜ್ಞಾನವನ್ನು ಹೇಳಿಕ್ ಬರ್ತದೆ. ಇಫ್ ಯು ಮಾಸ್ಟರ್ ಬಟ್ ಏನ್ ಮಾಡ್ಬೇಕು, ಪಬ್ಲಿಕ್ ಟಾಕ್ ನೊಳಗೆ ಬೈ ಅಂಡ್ ಲಾರ್ಜ್ ನಂಬರ್ ಅಷ್ಟೊಂದು ಪ್ರಬುದ್ಧತೆ ಇರಲಿಲ್ಲ. ಅದರೊಳಗೇನು ಪ್ರಬುದ್ಧವಾದಂತಹ ಜೀವಗಳು ಸಿಡಿದು ಬರ್ತಾವ, ಅವುಗಳಿಗಾಗಿ ಈ ಧಾರವಾಡ ಮೈಸೂರು ಬೆಂಗಳೂರು ಪ್ರಾಸೆಸ್. ಅದರೊಳಗಿನಿಂದ ಸಿಡಿದು ಬಂದವರು ನೀವೆಲ್ಲ. ಇದರೊಳಗೆ ಮತ್ತೆ ಪೇಪರ್ ಮ್ಯಾಗ ಓದಿ ಬಂದವರು ಒಂದೆರಡು, ಈ ಮಹಾರಾಯಣದ ಬರ್ರಿ ಬರ್ರಿ ಅಂತ ಅನಿಸ್ಕೊಂಡು ಬಂದವ ಅನುಭವ, ಇವ ಏನೋ ನೌಕರಿ ಹುಡುಕ್ಬೇಕು ಅಂತವ ಅವನಿಗೆ ಹೇಳ್ಕೊಬೇಕು ಕೂರಿಸಿ ಇವ ಅನುಭವ, ಇವ ಭಾಗವತಕ್ಕೆ ಹೋಗ್ತೀನಿ ವೃಂದಾವನಕ್ಕೆ ಹೋಗ್ತೀನಿ ಹರೇ ಕೃಷ್ಣ ಹೋಗ್ತೀನಿ ಅಂತ ಇವ ಬಂದ. ಇವರು ಫ್ರೆಶರ್ ನನ್ನ ಸರ್ಕಸ್ ಅರ್ಥ ಆಗಿರುತ್ತದೆ ನಿಮಗೆ, ನಾ ಭಿನ್ನವಾಗಿ ಕೊಡ್ಬೇಕಾಗ್ತದೆ ಅದನ್ನೇ ಕೊಡ್ತೀನಿ, ಭಿನ್ನ ಭಿನ್ನವಾದ ರೀತಿಯಲ್ಲಿ ಕೊಡ್ತೀನಿ. ಆವಾಗ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಕೊಡ್ತೀರಿ, ಇಲ್ಲಿ ಹೋದ್ರೆ ಹೋಗ್ಬಿಡ್ತೀರಿ. ನನ್ನ ಕೋರ್ಸ ಇಷ್ಟು ಮಾಡಿಯೂ ಕೂಡ ಯು ಶುಡ್ ಅಪ್ರಿಷಿಯೇಟ್ ಇನ್ ರಿಟರ್ನ್. ನಾವು ಏನು ಬಯಸೋದಿಲ್ಲ, ಏನನ್ನು ಬಯಸೋದಿಲ್ಲ, ಇದಕ್ಕೆ ಪ್ರತಿಫಲವಾಗಿ ನೀವು ಸ್ವತಂತ್ರ ಇರ್ತೀರಿ. ಏಕೆಂದ್ರೆ ನಾವು ಕಲಿಸೋ ವಿಷಯ ಸ್ವತಂತ್ರವಾದ ವಿಷಯ, ಸ್ವಾತಂತ್ರ್ಯತೆಯ ಹೇಗೆ ಪಡಿಬೇಕು, ನಾವು ಹೇಗೆ ಸ್ವತಂತ್ರರಾಗಬೇಕು, ಇದು ನಮ್ಮ ವಿಷಯ. ಸ್ವಾತಂತ್ರ್ಯ ಆದ್ರೆ ಇನ್ನು ಮುಂದೆ ನಮ್ಮ ಸಂಸ್ಥೆಗೆ 5 ವರ್ಷ ನೀವು ಸೇವಾ ಮಾಡಬೇಕು. ಸ್ವತಂತ್ರ ಮಾಡಿದ ಯಾಕೆ, ಆಮೇಲೆ ಕರಾರು ಹಾಕಿದ ಯಾಕೆ, ಇದರ್ಥ ಮನುಷ್ಯನನ್ನು ಹೇಗೆ ಸ್ವತಂತ್ರ ಮಾಡಬೇಕು ಅನ್ನೋ ಬುದ್ಧಿ ನನಗಿಲ್ಲ ಅಂತ ಹೇಳ್ತಿಲ್ಲ. ಇದರರ್ಥ ಮೋಕ್ಷ ಉಪದೇಶ ಏನು ಅಂತ ಮಹತ್ವ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ. ಇದರರ್ಥ ನಿಮ್ಮ ಸಂಪ್ರದಾಯ ಸಿಕ್ಕಿಲ್ಲ ಅಂತ ಹೇಳ್ತಿಲ್ಲ. ಸಂಪ್ರದಾಯ ಸಿಕ್ಕಿಲ್ಲ ಅಂದ್ರೆ ಮಗನೇ ಇನ್ನೊಬ್ಬರನ್ನು ದಾಟಿಸ್ತೇನೆ ಅಂತ ಯಾಕೆ ಹೋಗಿ ಆ ಕೇಳ್ತೀನಿ ಎಲ್ಲ ಸನ್ಯಾಸಿಗಳು ಯಾಕೆ ಬಟ್ಟೆ ಹಾಕೊಂಡಿದೆ ನಾಟಕ ಮಾಡ್ತೀರಿ. ಪಶ್ಯನ್ನ ಪಿಚನ ಪಶ್ಯತಿ ಮೂಢ ಉದರ ನಿಮಿತ್ತ ಬಹುತ ವೇಷ. ಸೋ ಇದೇ ಮಂತ್ರ ಜಾಮಿತ ನ ಅಸ್ತಿ. ಆದ್ರಿಂದ ಏನ್ ಮಾಡ್ತದೆ, ಪೂರ್ವ ಮಂತ್ರದಲ್ಲಿ ಏನ್ ಹೇಳಿದೆಯೋ ಅದೇ ವಿಷಯವನ್ನ ಬೇರೆ ಶಬ್ದಗಳಿಂದ ಈ ಮಂತ್ರದಲ್ಲಿ ಪುನಃ ಹೇಳ್ತದೆ. ತದೇ ಜಪಿ ತನ್ನೈ ಜಪಿ ತದ್ದೂರೇ ತದ್ವಂತಿಕೇ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಆತ್ಮ ತದ್ ಏಜತಿ ಶಬ್ದ ತದ್ ಏಜತಿ ಅದು ಚಲಿಸುತ್ತದೆ. ಎರಡನೇ ಶಬ್ದ ತತ್ ನ ಏಜತಿ ಅದು ಚಲಿಸುವುದಿಲ್ಲ. ಸ್ವಾಮಿ ಆತ್ಮ ಎಲ್ಲಿದೆ, ತತ್ ದೂರೇ ಅತಿ ದೂರದಲ್ಲಿದೆ. ಅಯ್ಯೋ ಅಷ್ಟು ದೂರದಲ್ಲಿದೆಯಾ, ನಮಗೆ ಯಾವಾಗ ಸಿಗ್ತದೋ ಏನಂತೆ. ಹಾಗಂದ ತದ ಅಂತಿಕೆ ಅತ್ಯಂತ ಸಮೀಪದಲ್ಲಿ. ಎಷ್ಟು ಸಮೀಪದೆ, ಸರ್ವಸ್ಯ ತತ್ ಸರ್ವಸ್ಯ ಅಂತರಸ್ಯ ಅದು ಎಷ್ಟು ಸಮೀಪಿದೆ ಅಂತಂದ್ರೆ ಎಲ್ಲವುಗಳ ಒಳಗೆ ಒಳಗೆ ಒಳಗೆ ಒಳಗೆ ತಾನೇ ಆಗಿದೆ. ಕೊನೆ ವಾಕ್ಯ ತದು ಸರ್ವಸ್ಯಾಸ್ಯ ಬಾಹ್ಯತ, ಅದು ಎಲ್ಲದರ ಒಳಗೆ ಹೇಗಿದೆಯೋ ಹಾಗೆ ಎಲ್ಲದರ ಹೊರಗೆ ಒಳಗೂ ಹೊರಗೂ ತುಂಬಿಕೊಂಡು ಅದೇ ತಾನಾಗಿ ತಾನು ತನ್ನಂತೆ ಇದೆ. ಅದು ಅಲುಗಾಡ್ತದೆ ಅಲುಗಾಡುವುದಿಲ್ಲ, ಚಲಿಸ್ತದೆ ಚಲಿಸೋದಿಲ್ಲ, ದೂರ ಇದೆ ದೂರ ಇಲ್ಲ, ಸಮೀಪ ಇದೆ ಸಮೀಪ ಇಲ್ಲ, ಒಳಗೆ ಒಳಗೆ ಒಳಗೆ ಇದೆ ಹೊರಗೂ ಇದೆ. ಆಲ್ ರೆಫರೆನ್ಸ್ ಟು ಉಪಾಧಿ ಅಂತಲ್ಲ, ಹೆಂಗೆಂಗೆ ಉಪಾಧಿ ಸೇರಿಸ್ತಾ ಸೇರಿಸ್ತಾ ಹೋಗ್ತೀಯಾ ಹಾಗೆ ಅದು ದೂರ ದೂರ ದೂರ ದೂರ ದೂರ ದೂರ ಉಪಾಧಿಗಳನ್ನು ತೆಗೆದು ತೆಗೆದು ತೆಗೆದು ತೆಗೆದು ಬಾ ವಿವೇಕದಿಂದ ವಿಚಾರದಿಂದ ನೀನು ಚಿಂತನೆ ಮಾಡಿ ಅದನ್ನು ತೆಗೆದು ಅದನ್ನು ತೆಗೆದು ತೆಗೆದು ತೆಗೆದು ಬಾ ನೇತಿ ನೇತಿ ನೇತಿ ನೇತಿ ನೇತಿ ಅದು ಎಷ್ಟು ಎಷ್ಟು ಸಮೀಪ ಬರ್ತೀಯ ತದ ಅಂತಿಕೆ, ಆ ಅಂತಿಕೆ ಅನ್ನೋ ಶಬ್ದವನ್ನು ತೆಗೆದು ಬಿಡು ಅದು ನಾನೇ, ಅದು ಒಳಗೆ ಒಳಗೆ ಮಾತ್ರ ಇದೆ ಅಂತ ಆಯ್ತಲ್ಲ ಇಲ್ಲ ಹೊರಗೂ ಒಳಗೆ ಹೊರಗೆ ನಡುವೆ ಎಲ್ಲೆಲ್ಲಿಯೂ. ಇನ್ನು ನಿಮ್ಮ ಪ್ರಶ್ನೆಗಳಿಗೆ ಅವಕಾಶವೇ ಇಲ್ಲ. ಅಲ್ಲಿಗೂ ನೀವು ಪ್ರಶ್ನೆ ಕೇಳಿಕೆ ಅಂತಂದ್ರೆ ನಾ ಹೇಳಿದ ಶಬ್ದನೇ ಅರ್ಥ ಮಾಡ್ಕೊಂಡಿಲ್ಲ. ಶಬ್ದಗಳನ್ನ ಅರ್ಥಿಸಿಕೊಳ್ಳುವುದು ವೇದಾಂತಗಳು ಬಹಳ ಮುಖ್ಯ. ಶಬ್ದಗಳು ಮಾತಾಡೋದಷ್ಟೇ ಅಲ್ಲ, ಶಬ್ದಗಳು ತೋರಿಸ್ತಾವೆ, ಶಬ್ದಗಳು ಕಾಣಿಸ್ತಾವೆ. ನಾವು ಉಪನ್ಯಾಸ ಮಾಡ್ತಾ ಇದ್ದಾಗ ನಮ್ಗೆ ಗೊತ್ತಾಗ್ತದೆ ಶಬ್ದಗಳು ಹೆಂಗೆ ಹೋಗ್ತವೆ, ಅವು ಎಲ್ಲಿ ಹೋಗ್ತವೆ, ಎಲ್ಲಿ ಹೋಗಿ ಮುಟ್ತವೆ, ಅವನ ಕಿವಿಯವ್ರಿಗೆ ಹೋಗಿ ಮುಟ್ತಾ, ಅವನ ಕಣ್ಣವ್ರಿಗೆ ಹೋಗಿ ಮುಟ್ತಾ, ಅವನ ಹೃದಯಕ್ಕೆ ಹೋಗಿ ಮುಟ್ತಾ, ಅವನ ಬುದ್ಧಿಯವರಿಗೂ ಹೋಗಿ ಮುಟ್ತಾ, ಮತ್ತು ಅವ್ರು ಟ್ರಾವೆಲ್ ಮಾಡೋದನ್ನು ನೋಡ್ತೀವಿ ನಾವು. ನಮ್ಮ ಕಣ್ಣಿಗೆ ಕಾಣಿಸ್ತದೆ ಯಾವ ಶಬ್ದ ಹೇಗೆ ಟ್ರಾವೆಲ್ ಮಾಡ್ತಾನೆ ಕಾಣಿಸ್ತದೆ, ಆ ಟ್ರಾವೆಲಿಂಗ್ ಮಾಡೋದನ್ನು ನೋಡ್ತೀವಿ, ಅದನ್ನು ವಾಪಸ್ ಹೆಂಗೆ ತರಬೇಕು ಅದು ಕೂಡ ಗೊತ್ತಿದೆ. ಇದಕ್ಕೆ ಕಳಿಸೋದು ಗೊತ್ತು ಮತ್ತು ವಾಪಸ್ ತರ್ಸಿನ ಗೊತ್ತು. ಅರ್ಥ ಆಗುತ್ತೆ ಉಪನ್ಯಾಸಗಳಲ್ಲಿ ಕೆಲವೊಂದು ಅವಾಸ್ತವಿಕವಾದಂತಹ ಅವ್ಯವಹಾರ ಶಬ್ದಗಳನ್ನು ಉಪಯೋಗ ಮಾಡುತ್ತೆ. ಅಮೂರ್ಖ ಏನ ಅವರು ಈ ಬಾಂಧ ಬರಂಗರು ಆವಾಗ ಶಬ್ದ ಉಪಯೋಗ ಮಾಡಿರುತ್ತೆ. ನೀವು ನೆನಪು ಮಾಡ್ಕೊಂಡು ನೋಡ್ರಿ ಅವು ಯಾವ ನಿಮ್ ತಲೆ ಉಳಿದಿರಲ್ಲ, ಯಾಕೆ ಉಳಿದಿರಲ್ಲ ಹೇಳಿ ವಾಪಸ್ ಕೊಟ್ಬಿಟ್ಟಿಲ್ಲ. ಹೆಂಗ್ ತಗೊಳ್ತೀನಿ ಕೇಳಬೇಡ್ರಿ, ಐ ಹ್ಯಾವ್ ಮೈ ಓನ್ ಟೆಕ್ನಿಕ್, ಆ ಟೆಕ್ನಿಕ್ನಲ್ಲಿ ವಾಪಸ್ ತಗೊಂಡ. ನೀವೇನ್ ಮಾಡ್ತೀರಿ ಅದು ಕೇಳಿಸೇ ಇಲ್ಲ ಅನ್ನೋ ಹಂಗೆ, ಅದು ಅದು ಅದು ಅದು ಅರ್ಥ ನೀವು ಗ್ರಹಿಸೇ ಇಲ್ಲ ಅನ್ನೋ ಹಂಗೆ ನಡ್ಕೊಳ್ತೀವಿ. ಇಷ್ಟು ಅಲ್ಸೋ ಆದ್ರೆ ಆ ಕ್ಷಣಕ್ಕೆ ಅದು ತನ್ನ ಕೆಲಸ ಮಾಡಿ ವಾಪಸ್ ಬಂದ್ಬಿಟ್ಟಿರ್ತದಲ್ವ, ಆ ಪಾಕೆಟ್ ನಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಆ ಶಬ್ದ ಮಾತ್ರ ವಾಪಸ್ ಬಂದ್ಬಿಡ್ತು. ದಿಸ್ ಇಸ್ ಎ ಸ್ಪೆಷಲ್ ಟೆಕ್ನಿಕ್ ಬೈ ಪೂಜಿ ಸ್ವಾಮಿ ಅವ್ರು ಮಾಡ್ತಾರೆ. ಇಷ್ಟು ಚಂದ ಮಾಡ್ತಾರೆ, ಆರು ಚಂದ ಮಾಡ್ತಾರೆ, ಇಡಿಯತ್ ನಾನು ಹೋಗ್ತಿರ್ತೀವಿ, ನಾ ಇನ್ನೂ ಚಂದ ಶಬ್ದ ಮೂರ್ಖ ಹೋಗ್ತೀನಿ, ಅವ್ರಿಗೆ ಇಡಿಯತ್ ನಂಗೆ ಹೋಗ್ತಾರೆ. All idiotic sitting in the parliament doing nothing. Amazing personality. ನೀವೆಲ್ಲ ಹೋಗ್ತೀರಿ ಕಾಣ್ತೀರಿ, ಆ ಪಕ್ಕದಲ್ಲಿ ಕೂಡ್ತೀರಿ, ಇಂತಹ ಭಾಗ್ಯವಂತ ಇದೇ ಕ್ಯಾಂಪ್ ಮತ್ತು ಮುಂದೆ ಸರ್ಜರ್ತದೆಲ್ಲ ಗೊತ್ತಿಲ್ಲ. ಬಹಳ ನಾನು ಬಹಳ ವಿಚಾರ ಮಾಡಿ ಕ್ಯಾಂಪ್ ಹಾಕಿದೆ. ಒಂದು ಈ ಬ್ರಹ್ಮಚಾರಿಗಳೆಲ್ಲ ಪೂಜೆ ಸ್ವಾಮಿ ಆಶೀರ್ವಾದ ಸಿಕ್ಕಿಲ್ಲ ಸಿಗಲಿ, ಎರಡನೇದು ಮೂರು ತಿಂಗಳ ಕೋರ್ಸ್ ಅನ್ನು ಮುಗಿಸಿದ್ವಿ, ಅದು ಛೋಟ ಸೆಲೆಬ್ರೇಷನ್, ಇಲ್ಲೇ ಕುತ್ಕೊಂಡು ಮಾಡೋದಕ್ಕಿಂತ ಪೂಜೆ ಸ್ವಾಮಿ ಪಾದ ಕುತ್ಕೊಂಡು ಮಾತಾಡ್ಬೋದು. ಮೂರನೇದು ಮೂರು ವರ್ಷ ಆಯ್ತು ನಾವು ಹೋಗಿಲ್ಲ. ಒಂದು ವರ್ಷ ಆಗುತ್ತೆ, ಇನ್ನು ಎಲ್ಲ ಬಂದಿದ್ದಿಲ್ಲ ಜಾಯ್ನ್ ಆಗಿದ್ದಿಲ್ಲ, ಎಲ್ಲ ಜಾಯ್ನ್ ಆಗಿದ ಮುಂಚೆ ನಾವು ಹೋಗಿದ್ವಿ. ಸೊ ಎರಡು ವರ್ಷ, ಈ ಕಡೆಗೆ ಎರಡು ವರ್ಷ, ನಾಲ್ಕು ವರ್ಷ ಸೊ ಎಲ್ಲ ಕಾರಣಗಳನ್ನ ಒಟ್ಟು ಸೇರಿಸಿ ಎಂದು ಸ್ವಾಮಿ ಜೊತೆ ಹೋಗೋಣ. ಲಿವಿಂಗ್ ಮಹಾತ್ಮ ನಾವೆಲ್ಲ ಬಂದಿರು, ನಮ್ಮ ಕಾಲದಲ್ಲಿ ಇಂಥ ಸದ್ಗುರು ನಮಗೆ ಲಭ್ಯ ಇದ್ದಾರೆ. ಆ ಧನ್ಯತಾ ಭಾವ ನಾ ಇಷ್ಟು ಹೇಳಬೇಕಾಗಿಲ್ಲ ನಿಮಗೆ, ಅಲ್ಲಿ ಬರೀ ಹೋಗಿ ಕೂತ್ಕೊಂಡು ಸಾಕು. ಯು ಗೆಟ್ ಎಲಿವೇಟೆಡ್. ಕನಿಷ್ಠಕ್ಕೆ ಸೂರ್ಯನ ಕಿರಣಗಳನ್ನು ಇಂಥ ಸಿಕ್ಕಿನಲ್ಲಿ ಇಷ್ಟು ಔಷಧಗಳು, ಇಷ್ಟು ಮಾತ್ರೆಗಳು, ಇಷ್ಟು ಇಂಜೆಕ್ಷನ್ಗಳು, ಎಫ್ ಡಿ ಡಯಾಲಿಸಿಸ್, ಮಧ್ಯಾಹ್ನ ಒಂದೊಂದು ಐದೂವರೆ, ರಾತ್ರಿ ಮತ್ತೆ ಒಂದು 5 ತಾಸು, 4 ತಾಸು, 9 ತಾಸು, ದಿನಕ್ಕೆ 2 ಸಲ ಡಯಾಲಿಸಿಸ್, 9 ಅವರ್ಸ್. ದೇಹ ಸುಖ ಆಗುತ್ತದೆ, ಏನು ಶಕ್ತಿನೇ ಇಲ್ಲ ಅಂತ ಹೇಳ್ತಾರೆ ದೇಹದ. ಬದ್ದವರಿಗೆಲ್ಲ ಹೇಳ್ತಾರೆ ನಾನು ನಡೀತೇನೆ, ಚಿಂತೆ ಮಾಡಬೇಡಿ, ನಡೀತೇನೆ, ಸ್ವಲ್ಪ ಟೈಮ್ ಕೊಡಿ, ಟೈಮ್ ಕೊಡಿ. ಅವ್ರ ಆತ್ಮವಿಶ್ವಾಸ ನೋಡಿ ನಮಗೆ ಶಕ್ತಿ ಕಳಿಸಿ. ಬೆಳಿಗ್ಗೆ 11 ರಿಂದ 12 ಈ ಮಧ್ಯದಲ್ಲಿ 40 ನಿಮಿಷ ಮಾತಾಡ್ತಾರೆ, 200-300 ಜನ ಕೂತಿರ್ತಾರೆ ಹಾಗಾಗಿ ಏರ್ ಕಂಡೀಷನ್ ಮಾತಾಡ್ತಾರೆ. ನಡೀಲಿಕ್ಕೆ ಬರಂಗಿಲ್ಲ, ಕೂಡ್ಲಿಕ್ಕೆ ಬರಂಗಿಲ್ಲ, ಹೇಳಲಿಕ್ಕೆ ಬರಂಗಿಲ್ಲ, ಊಟ ಮಾಡ್ಲಿಕ್ಕೆ ಬರಂಗಿಲ್ಲ, ಆದ್ರೂ ಮಾತು ಏನೇನೋ ಮಾತಾಡೋದಿಲ್ಲ, ಏನ್ ಮಾತಾಡಬೇಕು ಅದನ್ನ ಅಮೇಝಿಂಗ್. ನಮ್ಮಂತವರು ಎಲ್ಲ ವಿಚಾರಿಸ್ತಾರೆ, ಅವರ ಸಾನ್ನಿಧ್ಯ ನಿಮಗೆ ಸಿಗ್ತಾ ಇದೆ, ಎಂಥ ಪವಿತ್ರ ಆತ್ಮ ನೀವು ಕೂಡ, ಅವರ ಆಶೀರ್ವಾದ ಪಡಿಬೇಕು ಅಂತಂದ್ರೆ ಅಮೇಝಿಂಗ್. ಅದು ಏನು 85th ಬರ್ತದೆ ಆಗಸ್ಟ್ 15 ತಾರೀಕು, 1000 ಮಂದಿ ಬಂದಿರ್ತಾರೆ ಅವರು, ಯಾವ ಗುರುಗಳಿಂದ ಸ್ವಾಮಿಗಳು ಸನ್ಯಾಸಿ ವರ್ಷದ ಮಕ್ಕಳು ಬರ್ತಾರೆ. ಅದೇ ಪಕ್ಕದ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್.